ಕಾಂಗ್ರೆಸ್ನ ಮಹಿಳಾ ವಿರೋಧಿ ನೀತಿ ಖಂಡಿಸಿ ಬೆಂಗಳೂರಿನಲ್ಲಿ ಸಂಸದ ಅನುರಾಗ್ ಸಿಂಗ್ ಠಾಕೂರ್ ಅಸಮಾಧಾನ. ಉತ್ತರ ಕನ್ನಡ ಜಿಲ್ಲೆಯ ಕಾಸರಗೋಡ ಕಡಲ ತೀರಕ್ಕೆ ಸತತ 6ನೇ ಬಾರಿ ಬ್ಲೂ ಫ್ಲಾಗ್ ಮಾನ್ಯತೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35. ಆಕಾಶವಾಣಿ ಮಂಗಳೂರು. ಈಗ ಕೇಳಿ ಯಕ್ಷಗಾನದ ಹಾಡುಗಳು. ಪ್ರಸಂಗ ಶ್ವೇತಕುಮಾರ ಚರಿತ್ರೆ. ಭಾಗವತರು ಕೆಜೆ ಗಣೇಶ್ ಕಿದಿಯೂರು, ಮದ್ದಳೆ ಕೆಜೆ ಕೃಷ್ಣ ಕಿದಿಯೂರು, ಚೆಂಡೆ ಕೆ ಅಜಿತ್ ಕುಮಾರ್, ಶ್ರುತಿ ಕೆಜೆ ಸುಧೀಂದ್ರ ಕಿದಿಯೂರು. ಕೇಳಿ ಶ್ವೇತಕುಮಾರ ಚರಿತ್ರೆ ಯಕ್ಷಗಾನ ಪ್ರಸಂಗದಿಂದ ಆಯ್ದ ಹಾಡುಗಳನ್ನು. ಶ್ರೀ ಗುರುಗಣಾಧಿಪತಯೇ ನಮಃ. ಸುಂದರಾಂಗ ಸುಕಲಾನ್ವಿತ ಕೃವಿ ಕಟಿಶೋಭಿತ ವ್ಯಾಳಸು ಬಂಧನಾಬ್ಜ ಸಖ ಕೋಟಿ ಸದೃಶ ಕಿರಣ ಸದೃಶ ಕಿರಣ ಸದೃಶ ಕಿರಣ ಮಂದಹಾಸ ಮಹಿಮಾಂಬುದಿ ಶುಭಕರ ಚಂದನಾಂಗ ಚರ್ಚಿತ ಸುಮನೋಹರ ಮಂದಹಾಸ ಮಹಿಮಾಂಬುದಿ ಶುಭಕರ ಅಬಲೇತ ಬರಲೋ

ಮಂಜುಳ ಸೋದೆನು ನಿನ್ನಿ ಇದರ ಸೊಬಗಿನ ರೀತಿಗಾಗಿ ಚದುರೆ ರೀತಿಗಾಗಿ ಚದುರೆ ನಾನೇ ಭೂತಳೇಂದ್ರವರ ನರ್ತಿಸುವ ಸಲೆ ಭಕ್ತನಿಗೆ ಪಾಶವಿಟ್ಟಿದೆಯ ಮುಳಿದು ಮರನಯ್ಯನ ಮಾತಾ ಮೀರದೆ ಗೋಕುಲ ಮಾರನಯ್ಯನ ಮಾತಾ ಮೀರದೆ ಗೋಕುಲ ಭೂವರೆಣ್ಯನ ಉದರ ಮಂಗಲೋ ಮಹೇಶ್ವರಿಗೆ ಮಂಗಲೋ ಮಂಗಲೋ ಅಷ್ಟಭೂತಗಳಿಂದ ದುಷ್ಟ ಶುಂಭನ ಕುಂದು ಅಷ್ಟಭೂತಗಳಿಂದ ದುಷ್ಟ ಶುಂಭನ ಕುಂದು ಸೃಷ್ಟಿಯ ಪರಿಪಾಲಿ ಮಂಗಲೋ ಮಂಗಲೋ ಮಹೇಶ್ವರಿಗೆ ಮಂಗಲೋ ಮಂಗಲೋ ಇದುವರೆಗೆ ಶ್ವೇತಕುಮಾರ ಚರಿತ್ರೆ ಯಕ್ಷಗಾನ ಪ್ರಸಂಗದಿಂದ ಆಯ್ದ ಹಾಡುಗಳನ್ನು ಕೇಳಿದಿರಿ. ಭಾಗವತರು ಕೆಜೆ ಗಣೇಶ್ ಕಿದಿಯೂರು, ಮದ್ದಳೆ ಕೆಜೆ ಕೃಷ್ಣ ಕಿದಿಯೂರು, ಚೆಂಡೆ ಕೆ ಅಜಿತ್ ಕುಮಾರ್, ಶ್ರುತಿ ಕೆಜೆ ಸುಧೀಂದ್ರ ಕಿದಿಯೂರು. ಯಕ್ಷಗಾನದ ಹಾಡುಗಳು ಪ್ರಸಾರವಾಯಿತು. ಈಗ ಭಕ್ತಿಗೀತೆಗಳನ್ನು ಆಲಿಸೋಣ. ಮೊದಲಿಗೆ ಪುತ್ತೂರು ನರಸಿಂಹನಾಯಕ್ ಹಾಡಿರುವ ಕನಕದಾಸರ ರಚನೆ ಬಾರೋ ಕೃಷ್ಣಯ್ಯ. ಕೃಷ್ಣ ಕೃಷ್ಣ ಬಾರೋ ಮನೆಗೀಗ ಕೃಷ್ಣಯ್ಯ ಬಾರೋ ಕೃಷ್ಣಯ್ಯ ಇನ್ನ ಭಕ್ತರ ಮನೆಗೀಗ ಕೃಷ್ಣಯ್ಯ ಬಾರೋ ಕೃಷ್ಣಯ್ಯ ಬಾರೋ ನಿನ್ನ ಮುಖ ತೋರೋ ಬಾರೋ ತೋರೋ ನಿನ್ನ ಸರಿಯಾರೋ ಜಗಧರಾಶೀಲನೆ ಪಾರೋ ನಿನ್ನ ಮುಖ ತೋರೋ ನಿನ್ನ ಸರಿಯಾರೋ ಜಗಧರಾಶೀಲನೆ ಬಾರೋ ಕೃಷ್ಣಯ್ಯ ನಿನ್ನ ಭಕ್ತರ ಮನೆಗೀಗ ಕೃಷ್ಣಯ್ಯ ಬಾರೋ ಕೃಷ್ಣಯ್ಯ ಅಂದುಗೆ ಪಾಲ್ಗಡಗ ಕಾಲಂದುಗೆ ಕಿರುಗೆಜ್ಜೆ ಧಿಮಿ ಧಿಮಿ ಧಿಮಿ ಧಿಮಿ ಧಿಮಿರೆನ್ನುತ್ತ ಅಂದುಗೆ ಪಾಲ್ಗಡಗ ಕಾಲಂದುಗೆ ಕಿರುಗೆಜ್ಜೆ ಧಿಮಿ ಧಿಮಿ ಧಿಮಿ ಧಿಮಿ ಧಿಮಿರೆನ್ನುತ್ತ ಮನೆಗೀಗ ಕೃಷ್ಣಯ್ಯ ಬಾರೋ ಕೃಷ್ಣಯ್ಯ ವಾಸ ಉಡುಪಿಲಿ ನೆಲೆಯಾದಿ ಕೇಶವನ ವಾಸ ಉಡುಪಿಲಿ ನೆಲೆಯಾದಿ ಕೇಶವನ ದಾಸ ನಿನ್ನ ಪದ ದಾಸ ದಾಸ ನಿನ್ನ ಪದ ದಾಸ ದಾಸ ನಿನ್ನ ಪದ ದಾಸ ನಿನ್ನ ಪದ ದಾಸ ದಾಸ ನಿನ್ನ ಪದ ದಾಸ ನಿನ್ನ ಪದ ದಾಸ ಸಲಹನು ಬಾರಯ್ಯ ಬಾರೋ ಕೃಷ್ಣಯ್ಯ ನಿನ್ನ ಭಕ್ತರ ಮನೆಗೀಗ ಕೃಷ್ಣಯ್ಯ ಬಾರೋ ಕೃಷ್ಣಯ್ಯ ಮನೆಗೀಗ ಕೃಷ್ಣಯ್ಯ ಬಾರೋ ಕೃಷ್ಣಯ್ಯ ಬಾರೋ ಕೃಷ್ಣಯ್ಯ ಬಾರೋ ಕೃಷ್ಣಯ್ಯ ಮುಂದೆ ಪುತ್ತೂರು ನರಸಿಂಹನಾಯಕ್ ಹಾಡಿರುವ ಪುರಂದರದಾಸರ ರಚನೆ ಕಾಗದ ಬಂದಿದೆ. Thank you. ಕದ ಬಂದಿದೆ ನಮ್ಮ ಕಮಲನಾಭನದು, ಕಾಗದ ಬಂದಿದೆ ನಮ್ಮ ಕಮಲನಾಭನದು. ಈ ಕಾಗದವನ್ನು ಓದಿಕೊಂಡು ಕಾಲ ಕಳೆಯಿರೋ, ಈ ಕಾಗದವನ್ನು ಓದಿಕೊಂಡು ಕಾಲ ಕಳೆಯಿರೋ. ಕಾಗದ ಬಂದಿದೆ ನಮ್ಮ ಕಮಲನಾಭನದು. ಕಾಮಕ್ರೋಧವ ಪಿಡಿರೆಂಬೋ ಕಾಗದ ಬಂದಿದೆ, ನೇಮ ನಿಷ್ಠೆಯೋಳು ಇರಿಯೆಂಬೋ ಕಾಗದ ಬಂದಿದೆ, ತಾಮಸ ಜನರ ಕೂಡದಿರೆಂಬೋ ಕಾಗದ ಬಂದಿದೆ, ತಾಮಸ ಜನರ ಬಂದಿದೆ ನಮ್ಮ ಕಮಲ ನಾಭನದು ಕಾಗದ ಬಂದಿದೆ ನಮ್ಮ ಕಮಲ ನಾಭನದು ಈ ಕಾಗದವನ್ನು ಓದಿಕೊಂಡು ಕಾ